ಹಾಗೇಳಿ ನಮ್ಗೆ ಅದನ್ನು ಸಂಪೂರ್ಣ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಅಕ್ಕಿ ತಗೊಳ್ಳುವಾಗ ನೀವು ಅದನ್ನ ಯಾವ ರೀತಿ ನೋಡ್ಬೇಕಂದ್ರೆ ಬಿಳಿ ಅಕ್ಕಿ, ಒಳ್ಳೆ ಪಾಲಿಶ್ ಆದ ಅಕ್ಕಿ ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಬಿಟ್ಟರೆ ಬೇರೆ ಯಾವುದೇ ಉತ್ತಮ ಅಂಶ ಇಲ್ಲ. ಅದರಲ್ಲಿ ಪಾಲಿಶ್ ಇಲ್ಲದ ಅಕ್ಕಿ ತಗೊಳ್ಳೋದು ಅಥವಾ ಕುಚ್ಚಲಕ್ಕಿ ಸೇವನೆ ಮಾಡುವಂತದ್ದು, ಆದರೆ ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಲಿ. ಗೋಧಿ ಆದರೂ ಅಷ್ಟೇ, ಆದಷ್ಟು ಕ್ವಾಂಟಿಟಿ ಕಮ್ಮಿ ಇರಲಿ. ಮೈದಾವನ್ನು ಸಂಪೂರ್ಣ ವರ್ಜಿಸಿ. ರಾಗಿ ಇದು ಎರಡಕ್ಕಿಂತ ರಾಗಿಯೇ ಬೆಟರ್. ಸೊ ಇಂಥದ್ದೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ ಒಳ್ಳೇದು. ಅದೇ ರೀತಿ ಜಂಕ್ ಫುಡ್ ಅನ್ನು ಆದಷ್ಟಲ್ಲ ಇದನ್ನು ಖಂಡಿತವಾಗಿ ಸಂಪೂರ್ಣವಾಗಿ ಬಿಡಬೇಕಾಗ್ತದೆ. ಅದೇ ರೀತಿ ನಮ್ಮ ಜೀವನ ಶೈಲಿಯಲ್ಲಿ ನಿತ್ಯ ಇದರಲ್ಲಿ ಯೋಗಾಸನ ಅಥವಾ ವಾಕಿಂಗ್ ಮಾಡುವಂತಹದ್ದು ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಮಾಡಿಕೊಂಡು ದಿನನಿತ್ಯ ಮಾಡಿಕೊಂಡಿದ್ರೆ ಮಾತ್ರ ನಮಗೆ ಶರೀರ ತೂಕವನ್ನು ನಿಯಂತ್ರಿಸಿಕೊಂಡಿರ್ಬೋದು. ಪ್ರಾಣಾಯಾಮ ಅಥವಾ ಇನ್ನಿತರ ಮನಸ್ಸಿಗೆ ಹಿತಕರವಾದಂತಹ ಚಟುವಟಿಕೆ ನಡೆಸಿದರೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫಾಲೋ ಮಾಡಬಹುದು. ಋತುಚರ್ಯ ಹೇಳಿದ್ರೆ ನಾವೀಗ ಮಳೆಗಾಲದಲ್ಲಿ ವಿಪರೀತ ಕೋಲ್ಡ್ ಐಟಮ್ಸ್ ಅಥವಾ ಈ ಜ್ಯೂಸ್ ಅದು ಇದು ಎಲ್ಲ ಕುಡಿಯುವಂಥದ್ದು ಇಂಥದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಉತ್ತಮವಾದ ಬಿಸಿಯಾದ ಅಥವಾ ಕಷಾಯ ನಿತ್ಯ ಸೇವನೆ ಮಾಡುವಂಥದ್ದು, ಹಾಲು ತಗೊಳ್ಳುವಾಗ ಅರಸಿನ ಅಥವಾ ಅದಕ್ಕೆ ಒಳ್ಳೆ ಮೆಣಸು ಹಾಕಿ ಕುದಿಸಿ ಸೇವನೆ ಮಾಡುವುದು, ಇದೆಲ್ಲವೂ ಕೂಡ ಒಂದು ಆಹಾರ ಈ ಆಹಾರಗಳು ಆರೋಗ್ಯವನ್ನು ಕಾಪಾಡಲಿಕ್ಕೆ ತುಂಬಾ ಉತ್ತಮವಾಗಿರ್ತದೆ. ಇಂಥದನ್ನೆಲ್ಲ ನಾವು ಫಾಲೋ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಬಹುಶಃ ಕೊನೆಯ ಪ್ರಶ್ನೆಯನ್ನು ಇನ್ನೊಂದು ಸೇರಿಸ್ತೇನೆ ನಾನು. ಮನೆಯಲ್ಲಿ ಇದ್ದವರ ನಿಗಾದಲ್ಲಿ ಇರುವಾಗ ಮಾಡುವಂತಹದ್ದು ಒಂದು ವಿಧವಾದ್ರೆ, ಬಹುಶಃ ಹಾಸ್ಟೆಲ್ ನಲ್ಲಿ ಇರುವಂತವರು ಅಥವಾ ಪಿಜಿಯಲ್ಲಿ ಇರುವಂತವರು ಇವರಿಗೆ ಮಾರ್ಗದರ್ಶಕರು ಯಾರು ಅಂತ? ಹಾ, ಇದು ಮಾರ್ಗದರ್ಶಕರು ಹೇಳಿದ್ರೆ ಒಂದು ಅವರು ಇದರಲ್ಲಿ ಫುಡ್ ಪ್ರೊವೈಡ್ ಮಾಡುವವರು ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಗಮನ ವಹಿಸಬೇಕಾಗ್ತದೆ. ಮಕ್ಕಳಿಗೆ ಕೊಡುವಂತ ಆಹಾರ ಇರ್ಬೋದು, ಮತ್ತೆ ಸ್ವಲ್ಪ ಮಟ್ಟಿಗೆ ಪಾಲಕರು ಕೂಡ ಈ ಮಕ್ಕಳು ಹಾಸ್ಟೆಲ್ ಅಲ್ಲಿ ವಿಪರೀತವಾಗಿ ಈ ಜಂಕ್ ಫುಡ್ ಅನ್ನ ಸ್ಟೋರ್ ಮಾಡಿಡುದು, ಬಿಸ್ಕಿಟ್ ಇರ್ಬೋದು, ಅವರಿಗೆ ಜೋರು ಹಸಿವಾಗುವಾಗ ತಿನ್ಲಿಕ್ಕೆ ಬಿಸ್ಕಿಟ್ ಚಾಕ್ಲೇಟ್ ಇಂಥದ್ದು ಕುರುಕುಲು ತಿಂಡಿಗಳು, ಬೇರೆ ಬೇರೆ ವೇಫರ್ಸ್ ಅದು ಇದು ಅಜಿನೋಮೋಟೋ ಇರುವಂತಹ ಬೇರೆ ಬೇರೆ ಫುಡ್ಗಳು ಇದನ್ನೆಲ್ಲ ಅವರ ಹಾಸ್ಟೆಲ್ ರೂಮ್ ಅಲ್ಲಿ ಸ್ಟೋರ್ ಮಾಡುವುದನ್ನ ಸ್ವಲ್ಪ ಮಟ್ಟಿಗೆ ಪೇರೆಂಟ್ಸ್ ಕೂಡ ಹೇಳಿ ಅವರಿಗೆ ಮನಸ್ಸಿಗೆ ಅರ್ಥ ಆಗುವಾಗೆ ಹೇಳಿ ಅದನ್ನ ಕಂಟ್ರೋಲ್ ಮಾಡಬೇಕು. ಮಕ್ಕಳಿಗೂ ಕೂಡ ಅರ್ಥ ಆಗ್ಬೇಕು ತನ್ನ ಆರೋಗ್ಯ ಫಸ್ಟ್ಗೆ ಇಂಪಾರ್ಟೆಂಟ್ ಅಂತ ಹೇಳುವಂತದ್ದು. ಯಾಕಂದ್ರೆ ಆರೋಗ್ಯ ಇದ್ರೆ ಮಾತ್ರ ಅವರಿಗೆ ಅದು ವಿದ್ಯಾಭ್ಯಾಸಕ್ಕಾದ್ರೂ ಸುಲಭ ಆಗ್ತದೆ ಅಥವಾ ಉಳಿದ ಎಲ್ಲ ಚಟುವಟಿಕೆಗಳಿಗೂ ಕೂಡ. ಹಾಗಾಗಿ ಆರೋಗ್ಯ ಕಾಪಾಡುದು ಫಸ್ಟ್ ಇಂಪಾರ್ಟೆಂಟ್ ಹೇಳುವಂತದ್ದು ಅವರಿಗೂ ಕೂಡ ಮನದಟ್ಟಾಗಬೇಕು. ಅದೇ ರೀತಿ ಶಾಲಾ ಕಾಲೇಜಿನ ಅದಲ್ಲಿ ಅಲ್ಲಿ ಯಾರು ಅಲ್ಲಿ ಕಂಟ್ರೋಲ್ ಮಾಡಿಕೊಂಡಿರ್ತಾರೆ ಅವರು ಕೂಡ ಇಂಥ ಆದಷ್ಟು ಆಹಾರವನ್ನು ತೆಗೆದುಕೊಳ್ಳದ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿವಿ ಮಾತು ಹೇಳಬೇಕು ಅಂತೇಳಿ ಬಯಸ್ತೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಇದೆ ಅಂತ. ಖಂಡಿತವಾಗಿ ಬಹಳ ಸಂತೋಷ ಡಾಕ್ಟರ್ ಸಪ್ನಾ ಅವರೇ. ಯುವತಿಯರಲ್ಲಿ ಕಂಡುಬರುವಂತಹ ಮುಟ್ಟಿನ ಏರುಪೇರು ಮತ್ತು ಅದರ ಪೂರಕವಾಗಿ ಈ PCOD ಈ ಸಮಸ್ಯೆ ಹೇಗೆ ಬರ್ತದೆ, ಯಾವ ರೀತಿ ಇದನ್ನ ನಿಭಾಯಿಸಬಹುದು, ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಆಯುರ್ವೇದ ದೃಷ್ಟಿಯಿಂದ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯುವತಿಯರಲ್ಲಿ ಮುಟ್ಟಿನ ಸಮಸ್ಯೆಗಳು ಮತ್ತು PCOD ಹಾಗೂ ಆಯುರ್ವೇದ ಪರಿಹಾರ ಈ ಕುರಿತು ಡಾ ಸ್ವಪ್ನ ಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾಸಕ್ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249470. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಇಂದಿನ ಜನಪದ ಸಂಗೀತದಲ್ಲಿ ಲಕ್ಷ್ಮೀಬಾಯಿ, ಎನ್ಕಾಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ತಂಗಿ ನಾಡೋನು ಬಾರ ಜಂಗಮರ ಲಿಂಗದ ನಿಡಿದಾಟ, ತಂಗಿ ನಾಡೋನು ಬಾರ ಜಂಗಮರ ಲಿಂಗದ ನಿಡಿದಾಟ. ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ. ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ, ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಅಣ್ಣ ಉಲಪ್ಪಿಯ ಕೊಡುತ್ತಿರಲೇಕಿ, ನೆನೆಗಳಲ್ಲಿ ಗನಿಯ ಬಾಳಿ ಅಣ್ಣ ಉಲಪ್ಪಿಯ ಕೊಡುತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಅಣ್ಣ ಉಲಪ್ಪಿಯ ಕೊಡುತ್ತಿರಲೇಕಿ, ನೆನೆಗಳಲ್ಲಿ ಗನಿಯ ಬಾಳಿ ಅಣ್ಣ ಉಲಪ್ಪಿಯ ಕೊಡುತ್ತಿರಲೇ. ಸುಂದರ ನಗಂಬ ನಮ ಸಿಂಹ ಎಂಬತ್ತ ಕಳಸ ತುಂಬೆ, ಸುಂದರ ನಗಂಬ ನಮ ಸಿಂಹ ಎಂಬತ್ತ ಕಳಸ ತುಂಬೆ, ಅಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯೇ, ಅಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯೇ, ಅಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯೇ, ಅಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯೇ. ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ, ಬರ ನಗಂಬ ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ, ಚಪ್ಪರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯೇ, ಚಪ್ಪರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯೇ, ಚಪ್ಪರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯೇ, ಚಪ್ಪರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯೇ. ರಸಿನಾಥಿರಲಿ ನಮ್ಮ ರಸಗ ರಚರಮೈ ವರಸ ತಿರಲೆ, ಅರಸಿನ ಹತ್ರ ತಿರಲೆ ನಮ್ಮ ರಸರಮಯ ಹೊರಸ ತಿರಲೆ, ರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ, ಕಟ್ಟತಿರಲೆ ನಮ ಗೌರಿಗೆ ಗಮನರಮಯ ಹೊರಸತಿರಲೆ, ಕಂದವಹತ್ತಿರಲೆ ನಮ ಗೌರಿಗೆ ಗಮನರಮಯ ಹೊರಸತಿರಲೆ, ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ, ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ, ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ, ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ, ಆತ ನಮ್ಮ ದೇವಿ ಅಂದ ನಮ್ಮ ಸಿಂಹ ಜಾತೂರಿ ನರಳಿದ್ದಾರೆ, ಆತ ನಮ್ಮ ದೇವಿ ಅಂದ ನಮ್ಮ ಸಿಂಹ ಜಾತೂರಿ ನರಳಿದ್ದಾರೆ, ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ, ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ, ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ, ಆತ ಪರಮೇಶ್ವರ ಮದವಿಯಾಗ ಗಂಗಯೋದ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ನೆನೆಯಕಿ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ನೆನೆಯಕಿ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ದಶರಥ ರಾಜನ ಸೊಸಿಯ ಜನನಿ ಜಾನಕಿ ಬಾರೆ ದಶರಥ ರಾಜರ ಸೊಸಿಯ ಜನನಿ ಜಾನಕಿ ಬಾರೆ ಜನನಿ ಜಾನಕಿ ಬಾರೆ ಮಡಾರಿ ಮಹಾಲಕ್ಷ್ಮಿ ಬಾರೆ ಎನ್ನ ಮಹಾದುರಾಣಿ ಎನ್ನ ಮಹಾದುರಾಣಿ ಎನ್ನ ಬಿಟ್ಟಗಲಿದೆ ಮಂಡಲ ಗಾಟೆ ಹೊರಗೆ ಕಬಂದಿದೆ ಇದ ಮಂಡಲ ಗಾಟೆ ಹೊರಗೆ ಕಬಂದಿದೆ ಕಳರ ನಿನ್ನ ಕಾದವೈದಾನಲ್ಲ ಎನ್ನ ಮಹಾರಾಣಿ ಎನ್ನ ಮಹಾರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಬಿಟ್ಟಗಲಿದೆ ಯೋಳ ಮಂಡಲ ಗಾಟೆ ಹೊರಗೆ ಕಬಂದಿದೆ ಯೋಳ ಮಂಡಲ ಗಾಟೆ ಹೊರಗೆ ಕಬಂದಿದೆ ಕೇಟರ ನಿನ್ನ ಮೋಟಿ ವೈದಾನಲ್ಲ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಬಿಟ್ಟಗಲಿದೆ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಪ್ರಾಣಿ ಮೋಹಕ ಮೆಚ್ಚಿ ಕಾಟಕ್ಕೆ ಗುರಿಯಾದೆ ಎನ್ನ ಮಹಾರಾಣಿ ಎನ್ನ ಮಹಾರಾಣಿ ಎನ್ನ ಬಿಟ್ಟಗಲಿದೆ ಬಿಟ್ಟಗಲಿದೆ ಮುಂದ ಮುಂದ ರಾಮಚಂದ್ರ ಅವರಿಂದ ಲಕ್ಷ್ಮಣ್ಣ ಮುಂದ ಮುಂದ ರಾಮಚಂದ್ರ ಅವರಿಂದ ಲಕ್ಷ್ಮಣ್ಣ ಪ್ರಾಣಿಯ ಉಡಕುತಾಡರಿ ಸಂಚಾರ ಕೋಗೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ